प्रत्येक आपराधिक रिकॉर्ड्स वाले उम्मीदवार को अपने आपराधिक रिकॉर्ड्स को सार्वजनिक करना होगा। वे इसकी जानकारी अखबारों एवं टेलीविजन के माध्यम से लोगों तक पहुंचाएं। राजनीतिक दलों को भी उनके आपराधिक रिकॉर्ड रखने वाले उम्मीदवारों के बारे में अखबारों, सोशल मीडिया प्लेटफॉर्म्स तथा उनकी वेबसाइट के माध्यम से जानकारी देनी होगी। ये भी बताना होगा कि ऐसे उम्मीदवार को चुनने का कारण क्या है और क्यों बिना किसी आपराधिक मामले वाले व्यक्ति को ಉಮೇದುವಾರ ನಹಿ ಚುನಾ ಸಕಾ. ಶ್ರೀ ಎನ್ ಎನ್ ಬುಟೋಲಿಯಾ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕಲ್ಲ, ಎಷ್ಟು ಒಳ್ಳೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಹೌದೌದು, ಅಂದ್ರೆ ನಮ್ಮ ಚುನಾವಣಾ ಅಭ್ಯರ್ಥಿಗಳು ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ತಮ್ಮ ಅಪರಾಧಿಕ ಹಿನ್ನೆಲೆ ಬಗ್ಗೆ ದಿನಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಮಾಹಿತಿ ನೀಡೋದು ಅನಿವಾರ್ಯ ಅಂದಾಗಾಯ್ತು. ಹಾಗಾದ್ರೆ ನೀವು ಕೆವೈಸಿ ಆಪ್ ಅನ್ನ ಬೇಗ ಡೌನ್ಲೋಡ್ ಮಾಡ್ಕೊಳ್ಳಿ. सत्यं भारत शिवं भारत भक्ति भारत शक्ति भारत रौनके बहारा गुलिस्तान भारत हर जन का कल्याण भारत मतदान देने जाएंगे भारत के लिए भारत के लिए. ಈಗ ಈ ಬಾರಿ ಈ ಕಾರ್ಯಕ್ರಮದಲ್ಲಿ ಯಾವ ಶ್ರೋತೃವಿನ ರೆಕಾರ್ಡಿಂಗ್ ಅನ್ನ ಕೇಳಿದ್ರೆ ಕೇಳಿಸ್ತೀವಿ ಅಂತ ಹೇಳಿ ನೋಡೋಣ ಅಲ್ವಾ. ಮೈನ್ ನಂದ ಸಾಗರ್ ತಿವಾರಿ ಗೋಸಾಯಿಗಂಜ್ ಅಯೋಧ್ಯಾ ಉತ್ತರ ಪ್ರದೇಶ ಸೇ. ಲೋಕತಂತ್ರ ಕಾ ಆಧಾರ ಆಪಕಾ ಹೈ ಮತ ಅಧಿಕಾರ ಇಸ್ಕೆ ಪ್ರಯೋಗ ಕೋ ಯೂ ವ್ಯರ್ಥ ನಾ ಗವಾಯಿಯೆ ಆಪಕೆ ಮತೋ ಕಾ ಯಕ್ ಜಾನತೆ ಹೈ ಸರ್ವಜ್ಞ ನಿಜ ಅನುರೂಪ ಸರ್ಕಾರ ಕೋ ಬನಾಯಿಯೆ ಚಾಹಿಯೆ ಭವಿಷ್ಯ ಜೋ ಸಂವಾರಣಾ ಇಸ್ ದೇಶ ಕಾ ತೋ ಮತ ಅನುರೂಪ ಮತದಾನ ಕರ್ಕೆ ಆಯಿಯೆ कहते हैं सागर गागर भरता है बूंद बूंद लोक यज्ञ में मत की आहुति पहुंचाइए लोक यज्ञ में मत की आहुति पहुंचाइए. धन्यवाद. ಎಂಥ ಮಾತು ನಮ್ ಕೇಳುಗರಿಂದ. ಇದರಿಂದ ನಮ್ಗೆ ಏನಪ್ಪ ಗೊತ್ತಾಗತ್ತೆ ಅಂದ್ರೆ, ನಮ್ಮ ಕೇಳುಗರು ಈ ಮತದಾತ ಜಂಕ್ಷನ್ನಿನ ಪೂರ್ಣ ಪ್ರಯೋಜನ ಪಡೆದಿದ್ದಾರೆ ಮತ್ತೆ ಎಜುಕೇಟ್ ಆಗಿದ್ದಾರೆ ಅಂತ. ಭಾರತ್, ಬಹಳಷ್ಟು ರೆಕಾರ್ಡಿಂಗ್ಗಳು ನಮ್ಮನ್ನ ತಲುಪ್ತಾ ಇದೆ, ಆದ್ರೆ ಆಯ್ಕೆ ಮಾಡೋದು ಬಹಳ ಕಷ್ಟ. ಕೇಳುಗರೆ, ನೀವು ಕಳಿಸ್ತಾ ಇರೋ ಎಲ್ಲ ರೆಕಾರ್ಡಿಂಗ್ಗೆ ಧನ್ಯವಾದಗಳು. ಹಾಗೆ ಚುನಾವಣಾ ಅಂಕಲ್ ಹೇಳ್ದ ಹಾಗೆ ನಾವು ಮತದಾನ ಮಾಡೋದು ಸಮಾಜದ ಪರವಾಗಿ, ಹಾಗಾಗಿ ಜವಾಬ್ದಾರಿಯಿಂದ ನಿಭಾಯಿಸಬೇಕು. ಹೌದು, ಮತದಾನ ನಮ್ಮ ಅಧಿಕಾರ ಮಾತ್ರ ಅಲ್ಲ, ಅದು ನಮ್ಮ ನೈತಿಕ ಕರ್ತವ್ಯ ಕೂಡ ಆಗಿದೆ. ಈ ಎಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಓಹ್, ಕರ್ತವ್ಯ ಅಂದ್ಕೂಡಲೇ ನನಗೆ ಈಗ ಜ್ಞಾಪಕ ಬರ್ತಾ ಇದೆ, ನನ್ನ ಹೆಂಡತಿ ಕೆಲವು ಸಾಮಾನಿನ ಪಟ್ಟಿ ಕೊಟ್ಟಿದ್ದಾಳೆ, ನಾನು ಮಾರ್ಕೆಟ್ಗೆ ಹೋಗ್ಬೇಕು, ಮತ್ತೆ ಸಿಗೋಣ. ಅಂಕಲ್, ನಾನು ಕೂಡ ಬರ್ತೀನಿ ನಿಮ್ ಜೊತೆ. ಭಾರತ್, ಭಾರತಿ, ಮತ್ತೆ ಸಿಗ್ತೀನಿ ಅಂಕಲ್, ಬನ್ನಿ ಹೋಗೋಣ. चलो चले चलो चले ಭಾರತಿ, ನಮ್ದೊಂದು ಕರ್ತವ್ಯ ಹಾಗೆ ಉಳ್ಕೊಂಡಿದೆ ನೋಡು. ಹೌದಲ್ಲ, ಹಿಂದಿನ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿ ಉತ್ತರ ನೀಡಿರುವ ಕೇಳುಗರಲ್ಲಿ ವಿಜೇತರ ಹೆಸರು ಘೋಷಣೆ ಮಾಡಬೇಕಲ್ವಾ. ಕೇಳುಗರೆ, ತಾವು ಇಷ್ಟು ಉತ್ಸಾಹದಿಂದ ಈ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರುವುದು ನಮಗೆಲ್ಲರಿಗೂ ಕೂಡ ಬಹಳ ಸಂತೋಷ. ಹಿಂದಿನ ಸಂಚಿಕೆಯಲ್ಲಿ ನಾವೇನ್ ಪ್ರಶ್ನೆ ಕೇಳಿದ್ವಿ ಭಾರತಿ? ನಮ್ಮ ಪ್ರಶ್ನೆ ಆಗಿತ್ತು ELC ಫುಲ್ ಫಾರಂ ಏನು ಅಂತ. ಇದರ ಉತ್ತರ ಎಲೆಕ್ಟೋರಲ್ ಲಿಟರಸಿ ಕ್ಲಬ್ ಅಂತ ಹೇಳಿ.